ದೇವರೂಪಂ ರಸಂಗಂಧಂ ಶಬ್ದಾನ್ ಸ್ಪರ್ಶಾಗುಂ ಚ ಮೈಥುನಾಂ ಶಬ್ದಾನ್ ಸ್ಪರ್ಶಾಗುಂ ಚ ಮೈಥುನಾಂ ಏತೇನೈವ ವಿಜಾನಾತಿ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್ ಏತದ್ವೈತತ್ ಏನ ರೂಪಂ ರಸಂ ಗಂಧಂ ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಗುಂ ಚ ಮೈಥುನಾಂ ಶಬ್ದಾನ್ ಸ್ಪರ್ಶಾಗುಂ ಚ ಮೈಥುನಾಂ ಏತೇನೈವ ವಿಜಾನಾತಿ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್ ಏತದ್ವೈತತ್ ಯಸ್ಯ ಆತ್ಮನಃ ವಿಜ್ಞೇಯಂ ನ ಕಿಂಚಿತ್ ಪರಿಶಿಷ್ಯತೆ ಸ ಆತ್ಮ ಸರ್ವಜ್ಞಃ. ಯಾವ ಆ ತತ್ವವನ್ನು ತಿಳಿದ ನಂತರ ತಿಳಿದುಕೊಳ್ಳಲು ಇನ್ನೊಂದು ಏನೂ ಉಳಿಯುವುದಿಲ್ಲವೋ ಏನದರರ್ಥ ಹೋಗಿ ಮಾಡಿ ಬರ್ತದೆ ಅವರಿಗೆ ಅದರರ್ಥ ಏನು? ಯಾವುದನ್ನು ತಿಳಿದುಕೊಂಡ ನಂತರ ತಿಳಿಯಲು ಇನ್ನೊಂದು ಬೇರೆ ಏನು ಉಳಿಯುವುದಿಲ್ಲವೋ, ಅಂದರೆ ಎಲ್ಲವೂ ತಿಳಿದಂತಾಯಿತು ಅಂತ. ಎಲ್ಲವೂ ತಿಳಿದಂತಾಯಿತು ಅಂದರೆ ಏನೇನು ತಿಳಿದಂತಾಯಿತು? ಒಂದನ್ನು ತಿಳಿಯಲಿಲ್ಲ ಎನ್ನುವ ಅತೃಪ್ತಿ ಇರೋದಿಲ್ಲ. ಯಾವುದನ್ನೋ ಒಂದು ನಾವು ತಿಳಿಯದೆ ಹೋದಾಗ ತಿಳಿಯಬೇಕಾದದ್ದನ್ನು ನಾವು ತಿಳಿಯದೆ ಹೋದಾಗ ನಮಗೆ ಅದು ತಿಳಿಯಲಿಲ್ವಲ್ಲ, ಅದು ತಿಳ್ಕೊಳ್ಳಿಲ್ವಲ್ಲ, ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಲಿಲ್ವಲ್ಲ, ಪ್ರಯತ್ನ ಮಾಡಿದ್ರೆ ಅರ್ಥ ಆಗಲಿಲ್ಲಲ್ಲ ಅನ್ನೋಂಥ ಪಶ್ಚಾತ್ತಾಪ ಉಳಿದಿರ್ತವಲ್ವೋ, ಅಂತಹ ಯಾವ ಕೊರಗು ಇವರಿಗಿರೋದಿಲ್ಲ. ಇದರರ್ಥ ಏನು? ತೃಪ್ತ ಭಾವ, ಎಲ್ಲವನ್ನೂ ತಿಳಿದಂತೆ ಆಯಿತು ಅಂತಲೇ ಅರ್ಥ. ನ ಕಿಂಚಿತ್ ಪರಿಶಿಷ್ಯತೆ ಸ ಆತ್ಮ ಸರ್ವಜ್ಞ, ಅದನ್ನು ಸರ್ವಜ್ಞ ಆತ್ಮ ಎಂದು ಕರೆಯಲ್ಪಡುತ್ತದೆ. ಏತದ್ವೈತತ್ ಅದೇ ಇದು. ಅದು ಅಂದರೆ ಏನು? ಏನು ಅದು? ಅದು ಎತ್ತ ಯಾವುದನ್ನು ನಚಿಕೇತಸ ಪೃಷ್ಟಂ, ಯಾವುದನ್ನು ಈ ಪೂರ್ವದಲ್ಲಿ ನಚಿಕೇತನು ಕೇಳಿಕೊಂಡಿದ್ದ. ಏನನ್ನು ಕೇಳಿಕೊಂಡಿದ್ದ ಅವನು? ಅವನು ಏನನ್ನು ಕೇಳಿಕೊಂಡಿದ್ದ ಅಂದರೆ ದೇವತೆಗಳಿಂದಲೂ ತಿಳಿದುಕೊಳ್ಳಬೇಕು ಎನ್ನುವ ಜಿಜ್ಞಾಸ ಜರುಗಿದ್ದರೂ ತಿಳಿಯಲಾರದ್ದ ವಿಷಯವನ್ನು ಇವನು ಕೇಳಿದ್ದ, ತಿಳಿಸ್ರಿ ಅಂತ. ಬಾ ಮುಂದೆ ಬಾ, ಮುಂದೆ ಸರಿ, ನೀವೆಲ್ಲ ಮುಂದೆ ಸರಿ, ಎಲ್ಲರೂ ನೆರಳು ಹುಡುಕೊಂಡು ತಗೊಂಡ. ಆದರೆ ಪೃಥ್ವಿ ತಿಂತಾ ಇರೋದ್ರಿಂದ ಸೂರ್ಯನ ಪ್ರಖರತೆ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೀವು ಎಷ್ಟೇ ನೆರಳು ಹುಡ್ಕೊಂಡು ಕೂತ್ಕೊಂಡ್ರು ಕೂಡ ಅದು ಮತ್ತೆ ಅದು ಚೇಂಜ್ ಆಗ್ತದೆ. ದೇವಾನುದೇವತೆಗಳು ಈ ತತ್ವದ ಬಗ್ಗೆ ಜಿಜ್ಞಾಸ ಮಾಡಬೇಕು ಎಂದು ಯಮನನ್ನು ಸಮೀಪಿಸಿಕೊಂಡು ಬಂದಾಗ ಯಮನನ್ನು ಕೇಳ್ಕೊಳ್ತಾರೆ ಕೂಡ, ನಮಗೆ ಈ ಜ್ಞಾನವನ್ನು ಹೇಳಿಕೊಡಿ, ತತ್ವಜ್ಞಾನವನ್ನು ಅಂತ. ಆವಾಗ ಯಮ ಅವ್ರು ಹೇಳ್ತಾನೆ, ನಾನು ಹೇಳಿಕೊಡೋದಿಲ್ಲ ಅಂತ ಹೇಳ್ತಾನೆ. ದೇವತೆಗಳಿಗೆ ಇದನ್ನು ಹೇಳಿಕೊಡೋದಿಲ್ಲ ಅಂತ ಹೇಳ್ತಾನೆ. ಅಂತಹ ವಿಚಿಕಿತ್ಸಾ, ಅಂತಹ ಒಂದು ಜ್ಞಾನವನ್ನು ನನಗೆ ಬೇಕು ಅಂತ ಈಗ ನಚಿಕೇತೆ ಕೇಳ್ಕೊಳ್ತಾನೆ. ಯಮನಿಗೆ ಅನಿವಾರ್ಯ, ಏಕೆಂದರೆ ವಚನ ಕೊಟ್ಬಿಟ್ಟ ಏನಂತ, ನೀ ಏನು ಕೇಳ್ತೀಯೋ ಅದನ್ನು 3 ವರ ಕೊಡ್ತೀನಿ ಅಂತ. ಅವನು ನಚಿಕೇತ ಅದನ್ನೇ ಕೇಳಿಬಿಡ್ತಾನೆ. ಈಗ ಮಾತು ಕೊಟ್ಬಿಟ್ಟಿದ್ದಾನೆ, ಹೀಗಾಗಿ ಅವನು ಆ ಜ್ಞಾನವನ್ನು ಹೇಳ್ಕೊಡಲೇಬೇಕಾಗಿದೆ. ಧರ್ಮಾದಿಭ್ಯ ಅನ್ಯತ, ಧರ್ಮ ಅಧರ್ಮ ಜಿಜ್ಞಾಸ, ಪೂರ್ವ ಮೀಮಾಂಸಾಶಾಸ್ತ್ರ, ಉತ್ತರ ಮೀಮಾಂಸಾಶಾಸ್ತ್ರ, ಪೂರ್ವ ಮೀಮಾಂಸಾಶಾಸ್ತ್ರ. ಪೂರ್ವ ಮೀಮಾಂಸಾ ಅಂದರೆ ಕರ್ಮಕಾಂಡದ ಬಗ್ಗೆ ಸಂದೇಹ, ಪ್ರಶ್ನೋತ್ತರ, ಅದ್ರ ಬಗ್ಗೆ ಜಿಜ್ಞಾಸ. ಕರ್ಮಕಾಂಡದಲ್ಲಿ ಏನು ಜಿಜ್ಞಾಸ ಇದೆ? ತುಪ್ಪವನ್ನೇ ಏಕೆ ಹಾಕಬೇಕು, ಇಂಥ ತುಪ್ಪವನ್ನೇ ಏಕೆ ಹಾಕಬೇಕು, ಇಂತಹ ಸಮಿತನ್ನೇ ಏನು ಹಾಕಬೇಕು, ಇದೇ ಮಂತ್ರವನ್ನು ಯಾಕೆ ಆಹ್ವಾನ ಮಾಡಬೇಕು, ಇದೇ ದೇವತೆನೇ ಯಾಕೆ ಆಹ್ವಾನ ಮಾಡಬೇಕು, ಇವೆಲ್ಲ ಧರ್ಮ ಜಿಜ್ಞಾಸೆ. ಆ ನಂತರ ಅಲ್ಲಿಗೆ ಮಾತ್ರ ಧರ್ಮ ಜಿಜ್ಞಾಸೆ ಮುಗಿಯೋದಿಲ್ಲ. ಇವೇನು ಅಮಾನಿತ್ವಾದಿ ಮೌಲ್ಯಗಳಿವೆ, ಆ ಮೌಲ್ಯಗಳು ಕೂಡ ಧರ್ಮ ಜಿಜ್ಞಾಸದಲ್ಲಿ ಬರ್ತವೆ. ನೈತಿಕ ಮೌಲ್ಯಗಳು, ವ್ಯಾವಹಾರಿಕ ಸಾಮಾಜಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಇವಷ್ಟು ಕೂಡ ಧರ್ಮ ಜಿಜ್ಞಾಸದಲ್ಲಿ ಬರ್ತವೆ. ಕೌಟುಂಬಿಕ ಮೌಲ್ಯಗಳು, ಇವು ಕೂಡ ಧರ್ಮ ಜಿಜ್ಞಾಸದಲ್ಲಿ ಬರ್ತವೆ. ಇವಷ್ಟು ಸೇರಿಸಿ ಧರ್ಮ ಜಿಜ್ಞಾಸ ಅಂತ ಅನ್ಸುತ್ತದೆ. ಇದನ್ನು ಹೊರತುಪಡಿಸಿ ಇರುವ ಆತ್ಮ ನಚಿಕೇತ ಕಿರ್ಜನು, ದ್ಯಾಟ್ ವಿಚ್ ಡಸಂಟ್ ಫಾಲ್ ಅಂಡರ್ ದಿ ಡಿಸ್ಕ್ರಿಪ್ಷನ್ ಆಫ್ ಧರ್ಮ, ಅಧರ್ಮ ಅನ್ನುವ ಪರಿಧಿಯ ಒಳಗೆ ಅದು ಸಿಕ್ಕಾಕೊಳ್ಳೋದಿಲ್ಲ, ಅದನ್ನು ಬಿಟ್ಕೊಂಡು ಬೇರೆ ಇದೆ. ದೇವತೆಗಳು ತಿಳ್ಕೋಬೇಕು ಅನ್ನೋಂಥ ವಿಷಯಕ್ಕಿಂತ ಅದು ಹೊರಗಿದೆ, ಬೇರೆ ಇದೆ. ಅದು ನನಗೆ ಹೇಳಿಕೊಡು, ಅದೇನದು? ವಿಷ್ಣೋಹೋ ಪರಮಂ ಪದಂ, ಯಾವುದಕ್ಕಿಂತ ಇನ್ನೊಂದು ಹೆಚ್ಚಿನದು ಇಲ್ಲವೋ ಅದಕ್ಕೆ ವಿಷ್ಣೋಹೋ ಪದಂ ಅಂತ ಕರೀತಾರೆ. ವಿಷ್ಣೋಹೋ ಪರಮಂ ಪದಂ ಅಂದ್ರೆ ಏನು? ವಿಷ್ಣುವಿನ ಪದ ಅಂತಂದ್ರೆ ವಿಷ್ಣುವಿನ ಪಾದ ಅಂತ ಅರ್ಥ ಅಲ್ಲ. ಪದಂ ಅಂತಂದ್ರೆ ಯಾವುದಕ್ಕಿಂತ ಮೀರಿ ಇನ್ನೊಂದು ಇಲ್ಲವೋ, ಯಸ್ಮಾತ್ ಪರಂ ನಾಸ್ತಿ, ಯಾವುದಕ್ಕಿಂತ ಹೆಚ್ಚಿನದು ಇನ್ನೊಂದು ಬೇರೆ ಯಾವುದು ಇಲ್ಲವೋ ಅದು ಏನನ್ಸುತ್ತದೆ? ವಿಷ್ಣೋಹೋ ಪದಂ ಅನ್ಸುತ್ತದೆ. ಯಾಕೆ? ವಿಷ್ಣು ಶಬ್ದ ವ್ಯಾಪಕತ್ವಾತ್ ವಿಷ್ಣು, ವಿಷ್ಣು ಶಬ್ದ ಎಲ್ಲಿಯೂ ವ್ಯಾಪ್ತವಾದದ್ದು ಅದಕ್ಕೆ ವಿಷ್ಣು ಅಂತ ಕರೀತಾರೆ. ಈಗ ವ್ಯಾಪ್ತವಾದದ್ದಕ್ಕಿಂತ ಹೆಚ್ಚಿನದು ಯಾವುದು? ಕಮ ಲೆಟ್ ಅಸ್ ಥಿಂಕ್ ಅಬೌಟ್. ವ್ಯಾಪ್ತವಾದದ್ದಕ್ಕಿಂತ ಹೆಚ್ಚಿನದು ಯಾವುದು? ವ್ಯಾಪ್ತವಾದಕ್ಕಿಂತ ಹೆಚ್ಚಿನದು ಯಾವುದೇ ಇಲ್ಲ. ನೀವು ವ್ಯಾಪ್ತವಾದದ್ದಕ್ಕಿಂತ ಹೆಚ್ಚಿನದು ಆತ್ಮ ಅಂತಂದ್ರೆ, ಹಂಗಾದ್ರೆ ವ್ಯಾಪ್ತವಾದದ್ದು ಆಕಾಶ, ಹೊರತುಪಡಿಸಿ ಆತ್ಮ ಒಂದು ಬೇರೆ, ಆತ್ಮ ಬೇರೆ ಮತ್ತು ವ್ಯಾಪ್ತವಾದದ್ದು ಒಂದು ಬೇರೆ ಅಂತ ಎರಡು ಅರ್ಥ. ಎರಡಾಗಿತ್ತು ಅಂದ್ರೆ ಎರಡೂ ವಿಷ್ಣು ಪದ ಆಗೋದಿಲ್ಲ. ಯಾಕೆಂದ್ರೆ ವಿಷ್ಣು ಪದ ಶಬ್ದ ಏನು? ವ್ಯಾಪಕತ್ವಾತ್ ವಿಷ್ಣು ಅಂದ್ರೆ ಎಲ್ಲೆಲ್ಲಿಯೂ ವ್ಯಾಪಿಸಿ ಇದ್ದದ್ದು ಯಾವುದು? ಅದು ವಿಷ್ಣು. ಹೊರತುಪಡಿಸಿ ಇನ್ನೊಂದು ಯಾವುದಿದೆ ಅಂತ ಕೇಳಿದೆ. ನೀವು ಆತ್ಮ ಇದೆ ಅಂತ ಹೇಳ್ತೀರಾ, ಹಾಗಾದ್ರೆ ಹೊರತುಪಡಿಸಿ ಆತ್ಮ ಇದೆ ಅಂತಂದಾದ್ರೆ ಎಲ್ಲವೂ ವ್ಯಾಪ್ತವಾದದ್ದು ವಿಷ್ಣು ಒಂದು, ಆಮೇಲೆ ಆತ್ಮ ಒಂದು. ಆವಾಗ ಏನಾಗ್ತದೆ? ಎರಡೂ ಪರಿಮಿತಿ ಒಳಪಡ್ತವೆ. ಒಳಪಟ್ಟದ್ರಿಂದ ಅವು ಎರಡು ವಿಷ್ಣು ಪದಗಳಲ್ಲ ಅಂತ ಅಂತಾರೆ. ಯಾವುದು? ಯಾವುದು ಇಲ್ಲ. ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಮುಂದೆ ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಭ್ಯ ಪೃಥ್ವಿ, ಅದು ಹಂಗೆ ಮುಂದೆ ಹೊರಡ್ತದೆ. ಇನ್ನೂ ಹೇಳಬಹುದು ನೀವು, ಆಕಾಶಕ್ಕಿಂತ ಹೆಚ್ಚಿನದು ಯಾವುದು ಅಂದ್ರೆ ಆಕಾಶಕ್ಕಿಂತ ಸೂಕ್ಷ್ಮವಾದ ಆತ್ಮ ಅಂತ ಹೇಳ. ಎಲ್ಲೆಲ್ಲಿಯೋ ವ್ಯಾಪ್ತವಾದಂತಹ ವಿಷ್ಣುವಿನ ಪದಕ್ಕಿಂತ ಇನ್ನು ಹೆಚ್ಚಿನದು ಯಾವುದು? ಅದನ್ನು ವಿಷ್ಣು ಪಾದ ಅಂತ ಕರೀತಾರೆ. ನಾವೇನ್ ಮಾಡ್ಬಿಟ್ವಿ? ಪಾದ ಚಿತ್ರ ಬಿಡಿಸಿ ಅದು ವಿಷ್ಣು ಆಗುವುದಿಲ್ಲ, ಯಾಕಂದ್ರೆ ಸರ್ವವ್ಯಾಪಕ ಅಲ್ಲ. ಹರಿಕಿ ಪೂರಿ, ಹರಿಕಿ ಪೂರಿ, ಹರಿಕಿ ಪೂರಿ ಅಲ್ಲ, ಅದು ತೈರಿ. ತೈರಿ ಅಂದ್ರೆ ಪಾದ, ಹರಿಕಿ ಪೈರಿ, ಅದೇ ಎಲ್ಲರೂ ಹರಿಕಿ ಪೂರಿ, ಹರಿಕಿ ಪೂರಿ ಅಂತ ಹೇಳ್ತಾರೆ. ಹರಿದ್ವಾರದೊಳಗೆ ಹರಿಕಿ ಪೂರಿ ಅಂತ ಹೇಳ್ತಾರೆ. ಹರಿದ್ವಾರದೊಳಗೆ ಅಲ್ಲಿ ವಿಷ್ಣುವಿನ ಪಾದ ಇದೆ, ಶಿವಭಕ್ತರು ಶಿವನ ಪಾದ ಇದೆ ಅಂತ ಜಗಳ. ಅದು ವಿಷ್ಣುವಿನ ಪಾದ ಶಿವನ ಪಾದ ಅನ್ನೋದು ಯಾರು ಬಂದು ಡಿಸೈಡ್ ಮಾಡ್ಬೇಕೀಗ? ಅವ್ರೇ ಬರ್ಬೇಕು ಇವರು. ಅದು ಸುಮ್ಮನೆ ಜಗಳ ಹಾಕುವಾಗ ಒಂದು ಪಾದ ನಿಂತು ಒಂದು ಪಾದ ನಾತು. ಇಂತಹ ಸೀಮಿತವಾದ ಭಕ್ತರಾಗಿ ಕುಳಿತುಕೊಂಡೇವೆ ನಾವೀಗ. ವಿಷ್ಣೋಹೋ ಪರಮಂ ಪದಂ ಯಸ್ಮಾತ್ ಪರಂ ನಾಸ್ತಿ ತದ್ವೈ ಈತತ್ ಅದೇ ಇದು ಅಧಿಗತಂ ಇತ್ಯರ್ಥ. ಅತಿಸೂಕ್ಷ್ಮತ್ವಾತ್ ಭಾಷ್ಯ ಅತಿಸೂಕ್ಷ್ಮತ್ವಾತ್ ದುರ್ವಿಜ್ಞೇಯಂ ಇತಿ ಮತ್ವಾ ಇತಿ ಮತ್ವಾ ಏತಮೇವ ಅರ್ಥಂ ಏತಮೇವ ಅರ್ಥಂ ಪುನಃ ಪುನಃ ಆಹ ಪುನಃ ಆಹ. ಈ ವಿಚಾರ, ಈ ಸಂಗತಿ, ಈ ಆತ್ಮಜ್ಞಾನ, ಈ ತತ್ವಜ್ಞಾನ ಅದು ದುರ್ವಿಜ್ಞೇಯಂ, ಬಹಳ ಕಷ್ಟ ತಿಳ್ಕೊಳ್ಳೋದು. ಯಾಕ್ರಿ ಅಷ್ಟು ಕಷ್ಟ? ಅದು ಅತಿ ಸೂಕ್ಷ್ಮತ್ವ, ಅದು ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ. ಇರುವೆ ತಿಳ್ಕೊಂಬುದು ಭಾರಿ ಕಷ್ಟ ಹೌದಲ್ಲ. ಎಲ್ಲಿ ಸ್ವಾಮೀಜಿ ಇರುವೆಲ್ಲದೆ ಎಲ್ಲಿದೆ? ಅಲ್ಲಿ ಅಲ್ಲಿ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಅಲ್ಲಿದೆ. ಇರುವೆ ಇರುವೆ ಗುರುತಿಸೋದೇ ಅತಿ ಸೂಕ್ಷ್ಮ. ಇನ್ನು ಇರುವೆಯ ಒಳಗೆ ಲಂಗ್ಸ್ ಎಷ್ಟಿವೆ? ಇರುವೆ ಒಳಗೆ ಬ್ಲಡ್ ವೈನ್ಸ್ ಎಷ್ಟಿವೆ? ಅಯ್ಯೋಯ್ಯೋಯ್ಯೋಯ್ಯೋ, ಅದು ಹೆಂಗ್ರಿ ತಿಳ್ಕೋಬೇಕು? ಹೋಗ್ಲಿ ಬಿಡು, ಅದನ್ನು ಹೇಗೋ ತಿಳ್ಕೊಂಡು ಅಂತ ಇಟ್ಕೊಂಬ. ಅದರ ಬ್ರೇನ್ ಹೆಂಗಿದೆ? ಯಾಕಂದ್ರೆ ನೀವು ಹೀಗೆ ಅದು ಹೋಗೋ ದಾರಿಯಲ್ಲಿ ಅಡ್ಡ ಹಿಂಗೆ ಹಿಡಿದ್ರೆ ಅದು ತಪ್ಪಿಸಿಕೊಂಡು ಬೇರೆ ದಾರಿಯಲ್ಲಿ ಹೋಗೋ ಪ್ರಯತ್ನ ಮಾಡ್ತದೆ. ಅಂದ್ರೆ ಅಷ್ಟಾದರೂ ಬ್ರೇನ್ ಇದೆ ಅಂತ ಆಯ್ತಿಲ್ಲ. ಆ ಬ್ರೇನ್ ರಚನೆ ಹೆಂಗಿದೆ ಅದನ್ನು ಹೆಂಗೋ ಮಾಡ್ತಿದ್ವಿ ಅಂತ ತಿಳ್ಕೊ. ಅದು ತಿಳಿತು. ಈ ಬ್ರೇನಿಗೆ ಸ್ವತಃ ಚೈತನ್ಯ ಇದೆಯೋ ಬೇರೆ ಯಾರಾದರೂ ಚೈತನ್ಯ ಕೊಟ್ಟಿದ್ದಾರು? ನೀವು ಹೇಳ್ತಾರ ಸ್ವತಃ ಚೈತನ್ಯ. ಸ್ವತಃ ಚೈತನ್ಯ ಅಂತಂದ್ರೆ ಇರುವೆ ಬ್ರೇನ್ ಒಂದು ಚೈತನ್ಯ ಸತ್ಯ, ಆತ್ಮ ಒಂದು ಚೈತನ್ಯ ಸತ್ಯ. ಎಲ್ಲೋದ್ರೂ ಸಿಕ್ಕಾಕೊಳ್ತೀರಾ? ಹಂಗಾರೆ ಈ ಬ್ರೇನ್ ಸತ್ಯ ಅಂತ ಕೇಳಿದ್ರೆ ತ್ರಿಕಾಲ ಸತ್ಯ ಅಂತ ಹೇಳ್ಬೇಕು ನೀವು ಅದಕ್ಕೆ. ಅಂದ್ರೆ ಇದು ಒಂದು ಆತ್ಮ, ಅದು ಒಂದು ಆತ್ಮ. ಇದು ಶಾರ್ಟೆಸ್ಟ್ ಛೋಟ ಆತ್ಮ, ಅದು ಬಡ ಆತ್ಮ. ಯಾಕೋ ಅಪಸ್ವರ ಅನಿಸ್ತದೆ, ಲಾಜಿಕ್ ಎಲ್ಲೋ ತಪ್ಪಿದೆ ಅಂತ ಅನಿಸ್ತದೆ. ಆದ್ರೆ ಎಲ್ಲಿ ತಪ್ಪಿರ್ಬೋದು ಲಾಜಿಕ್? ಅದು ಅದಕ್ಕಿಂತ ಸೂಕ್ಷ್ಮವಾದ ಒಂದು ಚೈತನ್ಯದ ಆಶ್ರಯದಲ್ಲಿ ಇವೆಲ್ಲವೂ ಚೈತನ್ಯಗೊಂಡಿವೆ, ಚೇತನಗೊಂಡಿವೆ. ಇರುವೆನೇ ಸೂಕ್ಷ್ಮ, ಇರುವೆಯ ಲಂಗ್ಸೇ ಸೂಕ್ಷ್ಮ, ಇರುವೆಯ ವೇನ್ಸೇ ಸೂಕ್ಷ್ಮ, ಇರುವೆಯ ಬ್ರೇನೇ ಇನ್ನೂ ಸೂಕ್ಷ್ಮ. ಭಾರಿ ಕಷ್ಟ. ಆ ಬ್ರೇನಿಗೆ ಚೈತನ್ಯ ಯಾವ ಆತ್ಮನಿಂದ ಪ್ರಾಪ್ತವಾಯಿತೋ ಆ ಆತ್ಮವು ಎಷ್ಟು ಸೂಕ್ಷ್ಮ ಇರಬಹುದು ಅದನ್ನು ಗುರುತಿಸೋದು ಎಷ್ಟು ಕಷ್ಟ. ದುರ್ವಿಜ್ಞೇಯಂ ದುಃಖೇನ ವಿಜ್ಞೇಯಂ ದುರ್ವಿಜ್ಞೇಯಂ, ಬಹಳ ಕಷ್ಟದ ದುಃಖೇನ, ಬಹಳ ಬಹಳ ಪ್ರತಿಬಂಧಕಗಳು ತಿಳ್ಕೊಳ್ಳಿಕ್ಕೆ, ಭಾರಿ ಪ್ರತಿಬಂಧಕಗಳು. ನಾಲ್ಕು ತಿಂಗಳ ಮುಂಚೆ ನಾವು ಮಲಗುಂದ ಆಶ್ರಮಕ್ಕೆ ಸ್ವಾಮಿ ಉಪನ್ಯಾಸ ಕೇಳಲಿಕ್ಕೆ ಅಲ್ಲಿ ಆಶ್ರಮ ನೋಡ್ಲಿಕ್ಕೆ ಹೋಗಬೇಕು ಅಂತ 4 ತಿಂಗಳ ಮುಂಚೆ ಪ್ರಯತ್ನ ಮಾಡಿದ್ರಿ? ಹೌದಾ? ಅಂದ್ರೆ ಇಲ್ಲಿ ಬರೋದೇ ಎಷ್ಟು ಕಷ್ಟ. ಅವು ಎರಡು ಬಾಲ ತಗೊಂಡು, ಒಂದು ಉದ್ದ ಬಾಲ, ಒಂದು ಸಣ್ಣ ಬಾಲ. ಟೇಲ್ಸ್ ಆಫ್ ಮದರ್ ಟೇಲ್ಸ್ ಇಬ್ರು ಯಾರ ತಗೊಂಡು ಬಂದು ಅವು ನೋಡ್ರಿ ಎಷ್ಟು ಶಶಾಂತ ಕೂತ್ಕೊಂಡವ್. ಏನೆಲ್ಲ ಜ್ಞಾನ ಆಗ್ಬಿಡ್ತಾವಕ್ಕೆ? ಇಲ್ಲ, ಕೂಡೋ ಸಂಸ್ಕಾರ ಇರುತ್ತೆ ಅಷ್ಟೇ, ಕೂಡೋ ಸಂಸ್ಕಾರ. ಅವರಜ್ಜಿ ಯಾವಾಗ ಯಾವಾಗ ಕರ್ಕೊಂಬಂದು ಸ್ವಾಮೀಜಿ ದಾಡಿ ತೋರಿಸಿ, ಸ್ವಾಮೀಜಿ ಕಾಲಿಗೆ ಬೀಳಿಸಿ ಮಾಡಿ ಒಂದು ನಮೂನೆ ಅಸೋಸಿಯೇಷನ್ ಬೆಳೆದಿರ್ತದೆ. ಹೀಗಾಗಿ ಮೊದಲು ಮೊದಲು ಹೆದರ್ತಾ ಇದ್ದಂಗೆ ಈಗ ಹೆದರುದಿಲ್ಲ. ಅವು ದಾಡಿ ಸುಮ್ಮನೆ ದಾಡಿ ಅದು ಅದೇನು ಹೆದರಿಸಿದ್ರು. ಬಹಳ ಕಷ್ಟ, ದುರ್ವಿಜ್ಞೆ ಭಾರಿ ಕಷ್ಟವಾದ ಸಾಧ್ಯ ಇದು. ಆದ್ದರಿಂದಾಗಿ ಅದನ್ನು ತಿಳಿಸಿ ಹೇಳಲಿಕ್ಕಾಗಿ ಪುನಃ ಪುನಃ ಆಹ ಮತ್ತೆ ಮತ್ತೆ ಈ ವಿಚಾರವನ್ನು ತಿಳಿಸಿ ಹೇಳಬೇಕಾಗ್ತದೆ. ಮುಂದೆ ನೀವು ಪ್ರಶ್ನೆ ಕೇಳಬಾರ್ದು, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ ಅದನ್ನು ಮತ್ತೆ ಈಗ ಕೇಳಿದ್ರು, ಅದನ್ನು ಪ್ರಶ್ನೆ ಕೇಳಬಾರ್ದು ಅಂತ ಮೊದಲೇ ಹೇಳಿಬಿಡ್ತೀವಿ. ಏನಂತೇಳಿ, ಈ ಪುನರಪಿ ದೋಷ ಇದು ಇಲ್ಲ, ಇದು ತಿಳ್ಕೋಬೇಕಾದ್ದು ಕಷ್ಟ. ಅವನು ತಿಳಿದಿರ್ತದೆ, ಇವನು ತಿಳಿದಿರೋದಿಲ್ಲ, ಅದನ್ನು ಇವನಿಗೂ ತಿಳಿದಿದೆ ಅಂತ ಮತ್ತೆ ಹೇಳ್ತೀವಿ. ಅವ್ರಿಗೆ ತಿಳಿದಿರೋದಿಲ್ಲ, ಅವರಿಗೂ ತಿಳಿದು ಮತ್ತೊಂದು ಸಲ ಹೇಳ್ತೀವಿ. ಅಂತೂ ನಿಯಮ ಏನು ಅಂದ್ರೆ, ಬಂದವರು ತಿಳ್ಕೊಂಡ ಹೋಗ್ಬೇಕು, ತಿಳ್ಕೊಳ್ಳದ ಹೋಗ್ಬಾರ್ದು. ಇದು ನಿಯಮ, ಅರ್ಥ ಆಗಲಿಲ್ಲ. ಹೀಗಾಗಿ ಈ ಪುನಃ ಈ ಮುಂದಿನ ಶ್ಲೋಕ ಬರ್ತದೆ. ಸ್ವಪ್ನಾಂತಂ ಜಾಗರಿತಾಂತಂ, ಸ್ವಪ್ನಾಂತಂ ಜಾಗರಿತಾಂತಂ, ಸ್ವಪ್ನಾಂತಂ ಜಾಗರಿತಾಂತಂ ಚ, ಸ್ವಪ್ನಾಂತಂ ಜಾಗರಿತಾಂತಂ ಚ, ಉಭೌ ಏನಾನು ಪಶ್ಯತಿ, ಉಭೌ ಏನಾನು ಪಶ್ಯತಿ, ಉಭೌ ಏನಾನು ಪಶ್ಯತಿ, ಉಭೌ ಏನಾನು ಪಶ್ಯತಿ, ಮಹಾಂತಂ ವಿಭುಮಾತ್ಮಾನಂ, ಮಹಾಂತಂ ವಿಭುಮಾತ್ಮಾನಂ, ಮತ್ವಾ ಧೀರೋ ನ ಶೋಚತಿ, ಮತ್ವಾ ಧೀರೋ ನ ಶೋಚತಿ, ಸ್ವಪ್ನಾಂತಂ ಜಾಗರಿತಾಂತಂ ಚ, ಸ್ವಪ್ನಾಂತಂ ಜಾಗರಿತಾಂತಂ ಚ, ಉಭೌ ಏನಾನು ಪಶ್ಯತಿ, ಉಭೌ ಏನಾನು ಪಶ್ಯತಿ, ಮಹಾಂತಂ ವಿಭುಮಾತ್ಮಾನಂ, ಮಹಾಂತಂ ವಿಭುಮಾತ್ಮಾನಂ, ಮತ್ವಾ ಧೀರೋ ನ ಶೋಚತಿ, ಮತ್ವಾ ಧೀರೋ ನ ಶೋಚತಿ. ಸ್ವಪ್ನ ಅಂತಂ, ಅಂತಂ ಅಂದ್ರೆ ಒಳಗೆ, ಸ್ವಪ್ನ ಅಂತಂದ್ರೆ ಸ್ವಪ್ನದ ಒಳಗೆ, ಕನಸಿನಲ್ಲಿ ಅಂತ. ಕನಸಿನಲ್ಲಿ ನಮಗೆ ಏನೇನು ತಿಳಿತದೆ, ಕನಸಿನಲ್ಲಿ ನಮಗೆ ಏನೇನು ತಿಳಿಯುತ್ತದೆ, ನಮ್ಮದೇ ಆದ ಒಂದು ಕಲ್ಪನೆಯ ಏನೇನು ತಿಳಿಯುತ್ತದೆ ಕನಸಿನಲ್ಲಿ ಏನೇನಿದೆಯೋ ಅದೆಲ್ಲವೂ ತಿಳಿ. ಕನಸು ಬಿದ್ದವಿಲ್ಲ, ಕನಸು ಬಿದ್ದವಿಲ್ಲ ಇಲ್ಲ, ಹಾ ಆ ಕನಸು ಎಲ್ಲಾನು ತಿಳಿತಿರೋದಿಲ್ಲ. ಹಾ, ಸೂಜೆ ದಾರ ಮೊದಲು ಮಾಡಿಕೊಂಡು, ಹೌದು ಅಲ್ಲ, ಟೇಬಲ್ ಮೇಲೆ ಏನೇನವ, ಯಾರು ಬಂದರು, ಯಾರು ಹೋದರು, ಯಾರ ಹತ್ರ ಮಾತಾಡಿದ್ವಿ, ಯಾರ ಹತ್ರ ಏನು ಮಾತಾಡಿದ್ವಿ, ಯಾರು ನಮ್ಮ ಹತ್ರ ಏನು ಮಾತಾಡಿದ್ರು, ಎಲ್ಲವೂ ತಿಳಿತಾರೆ. ಕನಸಿನೊಳಗಿದ್ದು ಎಲ್ಲವೂ ತಿಳಿತಾರೆ, ತಿಳಿತಾವ ಇಲ್ಲೋ. ಸ್ವಪ್ನ ಅಂತಂ ಜಾಗರಿತ ಅಂತ, ಈಗ ಎಚ್ಚರ ಎಲ್ಲ ತಿಳಿತಾವ ನೋಡಿ. ಅದೇ ಯಾವುದೇ ತಿಳಿಲ್ಲ ಅಂದ್ರೆ ತಿಳ್ಕೊತೇವೆ. ಮತ್ತೆ ಅದೊಂದು ಬಲ್ಬ್ ಇದೆ, ಏನದು ಪಿಂಜಾರ, ಪಿಂಜಹ ಬಹುವಚನ ಪಿಂಜಾಹ. ಸೊ ಪಿಂಜಾಹಗಳು ತಿಳಿತಾವೆ, ಪ್ಲಾಂಟ್ಸ್ಗಳು, ವನಸ್ಪತಿಗಳು, ವೃಕ್ಷಗಳು ತಿಳಿತಾವೆ. ಆಮೇಲೆ ಹೂಗಳು, ಹಣ್ಣುಗಳು, ಕಾಯಿಗಳು ತಿಳಿತಾವೆ. ನಮಗೆ ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು ತಿಳಿತಾವೆ. ಇವ್ರಿಗೆ ಏನೇನಿವೆ ಎಲ್ಲ ತಿಳಿತಾವೆ. ಜಾಗರಿತ ಅಂತಂ, ಸ್ವಪ್ನ ಅಂತಂ, ಜಾಗರಿತ ಅಂತಂ. ಇಷ್ಟಕ್ಕೆ ಮುಗಿಲಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗೋಣಂತೆ. ಏನಂದ್ರೆ ನಿದ್ರೆಯಲ್ಲಿ ಕೂಡ ನಮಗೆ ತಿಳಿತದೆ. ಏನ್ ತಿಳಿತದೆ ನಿದ್ರೆಯಲ್ಲಿ? ಎದ್ದ ಮೇಲೆ ಏನೂ ತಿಳಿಲಿಲ್ಲ ಅನ್ನೋದು ತಿಳಿದಿರುತ್ತೆ. ಅರ್ಥಲ್ಲ, ಟೇಪ್ ರೆಕಾರ್ಡರ್ ಇರ್ತಾವೆ ಮೊದಲಿನ ಕಾಲಕ್ಕೆ. ಈಗಿನ ಟೇಪ್ ರೆಕಾರ್ಡರ್ ಎಲ್ಲ ಏನಿಲ್ಲ, ರೆಕಾರ್ಡರ್ ಇಲ್ಲ. ಅದು ಒಂದು ಕಡೆಗೆ 30 ನಿಮಿಷ, ಇನ್ನೊಂದು ಕಡೆಗೆ 30 ನಿಮಿಷ ಅಂತಂದು ಟೇಪ್ ಹಾಕಿಡ್ತಾರೆ. ಹೊಸದಾಗಿ ಟೇಪ್ ರೆಕಾರ್ಡರ್ ಬಂದಿರ್ತದೆ. ನೀ ಹಾಡ, ನೀ ಹಾಡ, ಅವಳು ಒಂದು ಒಬ್ಬೊಬ್ಬರೊಂದು ಹಾಡು ಹಾಕ್ತಾರೆ. ಸುಮ್ಮನೆ ನೀ ಮಾತಾಡ, ನೀ ಮಾತಾಡ, ಈಗ ಕೊಡಿಲ್ಲ ನಾ ಮಾತಾಡ್ತೀನಿ, ಅದೆಲ್ಲ ರೆಕಾರ್ಡ್ ಹಾಕೋತ ಹೌದಲ್ಲ. ಆಮೇಲೆ ಚಾ ರೆಡಿಯಾಗಿದೆ ಬರ್ರಿ ಅಂತ ಕೂಗ್ತಾರೆ. ಆರು ಮಂದಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಚಾ ಕುಡಿಯುತ್ತೆ ಅಂತ ಒಳಗೆ ಹೋಗ್ತಾರೆ ಅಡುಗೆ ಮನೆ. ಅದನ್ನು ಆಫ್ ಮಾಡೋದೆ ಆವಾಗ ಬಾಜು ಮನ್ಯಾಗ ಟಿ ವಿ ಹಾಕಿದ್ದು ಅದ್ರೊಳಗೆ ಕೇಳಿಸ್ತು. ಅಲ್ಲೇನು ಶಬ್ದ ಇಲ್ಲ, ಅದು ಅದು ಕೂಡ ರೆಕಾರ್ಡ್. ಬೆಕ್ಕು ಮೇವು ಅಂದರು ಅದು ಕೂಡ ರೆಕಾರ್ಡ್. ಅಲ್ಲಿಗೆ ಮುಗಿದ್ಮೇಲೆ ಮುಂದೆ ಇವರು ಚಾ ಕುಡಿದು ಬರ್ತಾರೆ. ಅಯ್ಯೋ ಟೇಪ್ ಆಫ್ ಮಾಡಲೇ ಇಲ್ಲ, ಮರ್ತು ಬಿಟ್ವಿ ಅಂತ ಮತ್ತೆ ಆನ್ ಮಾಡ್ತಾರೆ. ರಿವೈಂಡ್ ಮಾಡಿ ಏನೇನು ಆಗ್ಯದ ರೆಕಾರ್ಡು ಮತ್ತೆ ಆನ್ ಆನ್ ಮಾಡಿಕೊಂಡು ಮೊದಲು ಏನು ಕೇಳಿಸ್ತದ, ಹಾಡ ಹಾಡಿದ್ದು ಅದೆಲ್ಲ ಕೇಳಿಸ್ತದೆ. ಆಮೇಲೆ ಏನು ಕೇಳಿಸ್ತದೆ, ಇವ್ರು ಯಾರು ಮಾಡಿದ್ದಲ್ಲ, ಅದು ಯಾರ್ಯಾರೋ ಮಾಡಿದ ಶಬ್ದನೂ ಕೇಳಿಸ್ತದೆ. ಅದೊಂದು 10 ನಿಮಿಷ, ಅದೊಂದು 10 ನಿಮಿಷ ಆದಮೇಲೆ ಮುಂದೆ ಮತ್ತೆ ರೆಕಾರ್ಡ್ ಆಗ್ಯದ ಇಲ್ಲೋ? ಏನು ರೆಕಾರ್ಡ್ ಆಗಿದೆ? ಏನೂ ರೆಕಾರ್ಡ್ ಆಗಿಲ್ಲ ಅನ್ನೋದು ರೆಕಾರ್ಡ್ ಆಗಿದೆ. ಜಾಗೃತದೊಳಗೆ ರೆಕಾರ್ಡ್ ಆಗ್ತದೆ, ಸ್ವಪ್ನದೊಳಗೆ ರೆಕಾರ್ಡ್ ಆಗ್ತದೆ, ಗಾಢ ನಿದ್ರೆಯೊಳಗೂ ರೆಕಾರ್ಡ್ ಆಗ್ತದೆ. ಏನ್ ರೆಕಾರ್ಡ್ ಆಗ್ತದೆ? ಏನೂ ತಿಳಿದಿಲ್ಲ, ಟೋಟಲ್ ಇಗ್ನರೆನ್ಸ್. ಒಟ್ಟಾರೆ ಅಜ್ಞಾನದ ಘನ. ಬಟ್ ರೆಕಾರ್ಡ್ ಆಗಿದೆ ಅಲ್ಲ, ಇದರ್ಥೇನೋ 24/7 ರೆಕಾರ್ಡ್ ಆಗ್ತಾನೆ ಇರ್ತದೆ. ಹಾಗೋ ಹಾಗೆ ಇಲ್ಲಿ ಚೈತನ್ಯ ಆತ್ಮ ಯಾವುದಿದೆ, ವಿಭುಂ ಆತ್ಮಾನಂ ಮಹಾಂತಂ, ವಿಭುಂ ಆತ್ಮಾನಂ ಇದೆಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾನೆ ಇರ್ತದೆ. ಅಲ್ಲಿ ಹೆಂಗೆ ಟೇಪಿಂಗ್ ಆಗ್ತಾನೆ ಇರ್ತದೆ, ಹಾಗೆ ಇಲ್ಲಿ ಸಾಕ್ಷಿ ಇದ್ದೇ ಇರ್ತಾನೆ. ಯಾರವನು ಸಾಕ್ಷಿ? ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನ ಅನುಪಶ್ಯತಿ. ಇವು ಈ ಜಾಗ್ರತಾವಸ್ಥೆಯ ಎಲ್ಲ ಆಗುಹೋಗುಗಳನ್ನು, ಸ್ವಪ್ನದಲ್ಲಿಯ ಆಗುಹೋಗುಗಳನ್ನು ಯಾವುದರಿಂದ ಅರಿಯಲ್ಪಡುತ್ತದೆಯೋ ಅದು ಆತ್ಮ. ಯಾವುದರಿಂದ ಅರಿಯಲ್ಪಡುತ್ತದೆ? ನಾನೇ ಅಂತ ಹೇಳ್ರಿ, ನಾನೇ. ಹ, ಏನೋ ಸ್ವಾಮಿ ಎಲ್ಲ ದೇವರಿಗೆ ಗೊತ್ತು ಅಂದ್ಬಿಟ್ರೆ ಊರ್ಲ ಹಾಕೋತೇನೆ ಅಷ್ಟೇ. ನಾನೇ ಅವನು ಬೇಕಾದ್ರೆ ಮತ್ತೆ ಜಿಜ್ಞಾಸ ಮಾಡ್ಕೊಳ್ಳಿ. ಸ್ವಭಾವತಃ ಅವನು ಎಚ್ಚರ ತಪ್ಪಿದವನೋ ಏನು ಎಚ್ಚರ ಇದ್ದವನೋ? ಸ್ವಭಾವತಃ ಸ್ವಪ್ನ ಎಚ್ಚರ ತಪ್ಪುವುದು, ಜಾಗೃತವು ಎಚ್ಚರ ತಪ್ಪುವುದು, ನಿದ್ರೆಯೂ ಎಚ್ಚರ ತಪ್ಪುವುದು. ಆದರೆ ಇದು ಇದೆಯೋ ಏನು ಎಚ್ಚರ ತಪ್ಪಿದೆಯೋ ಅನ್ನುವುದರ ಎಚ್ಚರ ಒಂದು ಯಾವಾಗಲೂ ಸಾಕ್ಷಿ ಇರ್ತದೆ. ಆತ್ಮ ನಾನು, ಈ ನಾನು ಎಚ್ಚರ ತಪ್ಪಿದ ನಾನು ಎಂದೂ ಆಗೋದೇ ಇಲ್ಲ. ಎಚ್ಚರವೇ. ಒಂದ್ಸಲ ಆರೋಗ್ಯ ಕೆಟ್ಟಿತ್ತು ಅಂತೇಳಿ ನಾನು ಕರ್ಕೊಂಡು ಹೋಗಿ, ಅದ್ಯಾವುದು ಗ್ಲೋಬಲ್ ಹಾಸ್ಪಿಟಲ್ ಅಪೋಲೋ, ಹಾ ಹಾ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು, ಮೈಸೂರು ಅಪೋಲೋ ಹಾಸ್ಪಿಟಲ್. ಮಾತಾಡ್ಸಿ ಕೊಡ್ಲಿಲ್ಲ. ಕೇಸ್ ಹಿಸ್ಟ್ರಿ ಅಂತ ಒಂದಿರ್ತದ, ಪೇಷಂಟ್ ಕೂಡಿಸಿ ಏನು ಏನಾಗ್ತದೆ, ನಿಮಗೇನಾಗ್ಲಿಕ್ಕಾಗ್ತದೆ, ಏನಾಗ್ತಿತ್ತು ಅಂತ ಕೇಳಂಗಿಲ್ಲ. ಮೊದಲ ಹಾಗೆ ಸಲಹೆನ ಹಚ್ಚಿ ಏನ ಅಂತಾರ, ಸಲಹೆನಲ್ಲ ಅದೇನಂತ ಹಚ್ಚ ಬಾಟ್ಲು ಹಚ್ಚಿ ಬಿಡ್ತಾರೆ, ಆಮೇಲೆ ಆಕ್ಸಿಜನ್ ಕೊಟ್ಟು ಬಿಡ್ತಾರೆ. ನಾ ಹೇಳ್ತೀನಿ, ನಂಗೆ ಮತ್ತೆ ಕೇಳ್ಕೊಡ್ರಿ, ನಾ ಏನಾಗಿದೆ ಅಂತ ಹೇಳ್ತೀನಿ, ನೀವು ಮಾತಾಡ್ಬೇಡ್ರಿ. ಆಮೇಲೆ ಆ ಎಕ್ಸ್ರೇ ಇದು ಅದು ಎಲ್ಲ ಎಲ್ಲ ಮಾಡಿರುತ್ತೆ, ಕಡಿಕೂ ಹೇಳಿಲ್ಲ ಅವ್ರು ಏನಾಗಿದೆ ಅಂತ. ಆಮೇಲೆ ಮೊದಲು ಸಹ ಇಷ್ಟೊತ್ತು ಹೇಳೋದು December 31st ಹ್ಯಾಪಿ ನ್ಯೂ ಇಯರ್ ಬಂದ್ಬಿಟ್ಟು, ಹ್ಯಾಪಿ ನ್ಯೂ ಇಯರ್ ಹಾಸ್ಪಿಟಲ್ ತುಂಬಿಲ್ಲ, ಗಲಾಟೆಯೋ ಏ ಐ ಸಿ ಯುದೊಳಗೆ ಗಲಾಟೆಯೋ ಗಲಾಟೆ, ಹ್ಯಾಪಿ ಬರ್ಡೇ ಗಲಾಟೆ. ಆಮೇಲೆ ನನ್ನ ಹತ್ರ ಬಂದು ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ, ಹ್ಞೂ ಹ್ಯಾಪಿ ನ್ಯೂ ಇಯರ್, ನಂದೇ ನನ್ನ ರಗಡಾಗಿದೆ. ಆಯ್ತಪ್ಪ, ಆಮೇಲೆ ಮರದನ್ನ ಎಂಡೋಸ್ಕೋಪ್ ಮಾಡ್ತೀವಿ ನಿಮಗೆ ಕರ್ಕೊಂಡು, ಇತ್ತು ತನಕ ಎಲ್ಲ ಎಚ್ಚರ. ಆಮೇಲೆ ಕರ್ಕೊಂಡು ಹೋದ್ಮೇಲೆ ಏನ್ ಮಾಡಿದ್ರು ಯೂಸ್ಲೆಸ್ ಗೊತ್ತಿಲ್ಲ, ನನಗೂ ಎಂಡೋಸ್ಕೋಪ್ ಅಂದ್ರೆ ಗೊತ್ತದೆ, ಒಂದು ಕ್ಯಾಮ್ರಾ ಒಳಗೆ ಬಿಡ್ತಾರ್ರಿ, ಹ್ಮ್ ಎಲ್ಲ ತಗೊಂಡ್ ಬಂದ್ರು ನನ್ನ ಎದುರಿಗೆ, ಎಂಡೋಸ್ಕೋಪ್ ಅದ ಎಲ್ಲ ಅದ, ಆ ಮಾಡ್ರಿ ಅಂದ್ರು, ಆ ಮಾಡ್ರಿ ಅಂದ್ಕೊಳ್ಳಿ, ಆ ಮಾಡಿದೆ, ಇನ್ನೂ ಜ್ವರ ಮಾಡ್ರಿ ಅಂತ ಆ ಮಾಡಿದೆ, ಹಿಂಗ್ ಮಾಡಿದ್ರು. ಆಮೇಲೆ ನನ್ಗೆ ಎಚ್ಚರ ಆಯ್ತು, ಹೊರಗೆ ಕರ್ಕೊಂಬಂದ್ರು. ಏನ್ ಮಾಡಿದ್ರು ಅದ್ ನನಗ್ ಗೊತ್ತದೆ, ಸಿಂಪ್ಟಮ್ ಬೇಕಲ್ಲ, ಅದ್ರ ಪೈಪ್ ಹಾಕಿದ್ರೋ ಇಲ್ಲೋ, ಹಾಕಿದ್ರೆ ಎಂಡೋಸ್ಕೋಪ್ ರಿಪೋರ್ಟ್ ಕೊಡ್ಬೇಕಾಗ್ತದೆ, ರಿಪೋರ್ಟ್ ಕೊಡ್ಲಿಲ್ಲ, ಇ ಸಿ ಜಿ ರಿಪೋರ್ಟ್ ಕೊಡ್ಲಿಲ್ಲ, ಇವ್ ಯಾವ ರಿಪೋರ್ಟ್ ಕೊಡ್ಲಿಲ್ಲ, 3 ದಿವಸ ಇಟ್ಕೊಂಡ್ರು. ಆಮೇಲೆ ಕೇಳ ಏನಾಗಿತ್ತು ಅದನ್ನ ಹೇಳ್ರಿ ಅಂದೆ, ಎಲ್ಲ ಸರಿಯಾಗಿದಲ್ಲ ಈಗ ಹೋಗ್ಲಿ. 36,000 ರೂಪಾಯಿ ಚಾರ್ಜ್ ಮಾಡಿ ಹೋಗ್ಲಿ ಮಾಡ್ಲಿಕ್ಕೆ. ನಾ ಹೇಳೋ ವಿಷಯ ಏನಂತಂದ್ರೆ, ಆ 10 ನಿಮಿಷ ಹೋಗಿ ಏನ್ ಮಾಡಿದ್ರು ಹೇಳಿ, ಆದ್ರೆ ನನಗ್ ಗೊತ್ತದೆ. ಏನ್ ಗೊತ್ತದೆ? ಏನೂ ಮಾಡಲಿಲ್ಲ ನನಗೆ ಗೊತ್ತದ, ಎಚ್ಚರದ್ದು ಗೊತ್ತದ, ಸ್ವಪ್ನದ್ದು ಗೊತ್ತದ, ಗಾಢ ನಿದ್ರೆದು ಗೊತ್ತದ, 3 ರೆಕಾರ್ಡ್ ಆಗಿವೆ. ಇದನ್ನು ವಿಭುಂ ಅಂತ ಕರೀತಾರೆ, ವ್ಯಾಪಕತ್ವ ವಿಭುಂ, ಎಲ್ಲೆಲ್ಲಿಯೂ ವ್ಯಾಪ್ತನಾದವನು ಯಾವನೋ ಅವನಿಗೆ ವಿಭುಂ ಅಂತ. 3 ಲೋಕಗಳಲ್ಲಿ ವ್ಯಾಪಕನಾಗಿದ್ದವನು ಯಾವನೋ ಅವನು ವಿಭುಂ, ಒಡೆಯನಾಗಿದ್ದವನು ವಿಭುಂ. ಮಹಾಂತಂ ಆತ್ಮಾನಮತ್ವ, ಅವನು ಬೇರೆ ಯಾರೂ ಅಲ್ಲ, ನಾನೇ. ಫಾಲ್ ಆನ್ ಯುವರ್ ಓನ್ ಲ್ಯಾಪ್, ನಾವು ನಮ್ಮಲ್ಲೇ ಬಂದು ನಿಂತ್ಕೋಬೇಕು. ನಮಗೆ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ವಿಷಯಗಳು, ಇವುಗಳ ಮೇಲೆ ಕೂತ್ಕೊಂಡೇ ರೂಢಿ ನಮಗೆ, ಅವುಗಳ ಜೊತೆನೇ ಇದ್ದಿದ್ದು ರೂಢಿಯಾಗ್ಬಿಟ್ಟಿದೆ ನಮಗೆ. 1 ನಿಮಿಷ ಅವು ಇಲ್ಲ ಅಂದ್ರೆ ಒಂಥರ ಆಗುತ್ತದೆ. ಆ ಹುಡುಗಿ ಈ ಕಡೆ ನೋಡ್ತಾ ಕೂತ್ಕೊಂಡಿದ್ದು, ಕೇಳ್ತಾ ಕೂತ್ಕೊಂಡಿದ್ದು. ಆಮೇಲೆ ತಮ್ಮನ ಕರ್ಕೊಂಡು ತಾಯಿ ಹೋದ್ಲು ಅಂತ ಅದಕ್ಕೆ ಗೊತ್ತಾಯ್ತು. ಅಲ್ಲಿ ಮಜಾ ಕೇಳಿ, ಅದೇ ಗೊತ್ತಾಗದೇ ಇದ್ರೆ ಅದು ವಿಷಯ ಬೇರೆ ಇತ್ತು. ಗೊತ್ತಾಯ್ತು, ಗೊತ್ತಾದ್ಮೇಲೆ ಒಂದೊಂದು ನಿಮಿಷಕ್ಕೆ ಎಲ್ಲಿ ಹೋದ್ಲು, ಬಂದ್ಲು, ಇಲ್ಲ ಎಲ್ಲಿ ಹೋದ್ಲು. ಇದಕ್ಕೆ ಫಾಲಿಂಗ್ ಆನ್ ಸಂಬಡಿ ಇಸ್ ಲ್ಯಾಪ್ ಅಂತ ಹೇಳ್ತಾರೆ. ಫಾಲಿಂಗ್ ಆನ್ ಸಂಬಡಿ ಇಸ್ ಲ್ಯಾಪ್, ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡು ಬಿಡೋದು, ಇದು ರೂಢಿಯಾಗ್ಬಿಟ್ಟಿದೆ ನಮಗೆ. ಅದನ್ನು ಈಶ್ವರಾತ್ರೇಯಗಳು ಅಂತ ಕರೆಯೋದು. ಅವಳನ್ನ ಅವಲಂಬಿಸ್ತೀವಿ ನಾವು, ಲೋಕಾದಿಗಳನ್ನು, ಬಂಧುಗಳನ್ನು. ಅದಕ್ಕೆ ನಾನು ಹೇಳೋದು, ಮಕ್ಕಳಾಗಿದ್ದಾಗ ಹೆಂಗಿದ್ಯೋ ಈಗೂ ನಾವು ಹಂಗ ಇದ್ದೀವಿ. ಅದಕ್ಕೆ ನಾವು ಬೆಳೆದೇವೆ ಅಂತೀರೋ, ನಾವು ಬೆಳೆದಿಲ್ಲ ಅಂತೀರೋ ಹೇಳ್ರಿ. ಮಕ್ಕಳಿದ್ದಾಗ ಅವಲಂಬಿಸ್ತಾವೆ. ದೊಡ್ಡ ಆದ್ಮೇಲೆ ಇವನಾಗಲಿ ಇವಳಾಗಲಿ ಗಂಡನ ಅವಲಂಬಿಸ್ತಾಳೆ, ಹೆಂಡತಿನ ಅವಲಂಬಿಸ್ತಾಳೆ. ಇನ್ನೂ ದೊಡ್ಡವರಾದ್ಮೇಲೆ ಮಕ್ಕಳು ಹೊಳ್ಳೊಳ್ಳಿ ಹೆಂಗೆ ತಾಯಿ ತಂದೆ ತಾಯಿ ನೋಡ್ತಿದ್ರು, ಹಂಗೆ ತಂದೆ ತಾಯಿಗಳು ಮಕ್ಕಳು ಎಲ್ಬೋದು ಮಕ್ಕಳು ಎಲ್ಬೋದು ಅಂತ ನೋಡ್ತಿದ್ರು. ಅಂದ್ರೆ ಯಾರನ್ನ ಅವಲಂಬಿಸಿದ್ರು? ಮಕ್ಕಳು. ಅಜ್ಜಿ ಆದ್ಮೇಲೆ ಮೊಮ್ಮಕ್ಕಳು, ರಿಟೈರ್ಡ್ ಆದ್ಮೇಲೆ ಸ್ವಾಮೀಜಿ. ರಿಟೈರ್ಡ್ ಆಗ್ತದೆ ಮುಂಚೆ ಬರಬಾರ್ದ, ಗುಡ್ ಫಾರ್ ನಥಿಂಗ್ ಆದ್ಮೇಲೆ ಬರೋದು. ಇಲ್ಲ ಶ್ರೀನಿವಾಸ ಅಪ್ಪ ಇದೆಲ್ಲ ಆಗ್ಬೇಕಾಗಿತ್ತು ಸ್ವಾಮೀಜಿ, ಮೊದಲ ಅದ್ರ ಶಕ್ತಿ ಭಾಳ ಇರ್ತಿತ್ತು ಎಲ್ಲ ಮಾಡ್ತಿದ್ದೆ. ಈಗ ಎಷ್ಟು ಶಕ್ತಿ ಇಲ್ಲದೆ ಮಾಡಲಿಕ್ಕೆ, ಇದಕ್ಕೆ ಅವಲಂಬಿಸೋದು ಅಂತ ಕರೀತಾರೆ. ನಾವೆಲ್ಲರೂ ಹೀಗೆ ಅವಲಂಬಿಸ್ತಾ ಇರ್ತೀವಿ, ಆದರೆ ಈ ಸಾಕ್ಷಿ ಆತ್ಮ ಏನದಲ್ಲ, ನಾನು ಅನವಲಂಬಿತ, ಅನವಲಂಬಿತ, ನನಗೆ ಯಾವ ಆಲಂಬನವೂ ಇಲ್ಲ. ಮತ್ವಾ ಧೀರ ನ ಶೋಚತಿ. ಹೀಗಾಗಿ ಅವನು ಮತ್ತೆ ಎಂದು ದುಃಖಿಸುವುದೇ ಇಲ್ಲ. ಏನಕ್ಕೆ ದುಃಖ ಪಡಬೇಕು? ಏನಕ್ಕೆ ಅವನು ಕೊರಗಬೇಕು? ಏನಕ್ಕೆ? ಅಶೋಚ್ಯ ಅನ್ವಶೋಚ ತ್ವಂ ಅರ್ಜುನ. ಹೇ ಅರ್ಜುನ, ತ್ವಂ ಅನ್ವಶೋಚ, ನೀನು ಯಾವುದಕ್ಕೆ ದುಃಖಿಸಬಾರದು, ಅದ್ರ ಬಗ್ಗೆ ಅನ್ಯಥಾ ದುಃಖಿಸ್ತಾ ಇದ್ದೀಯ. ಪ್ರಜ್ಞಾವಾದಾಂಶ್ಚ ಭಾಷಸೆ. ನಿನ್ನ ಮಾತುಗಳು ನೋಡಿದರೆ ಪಾಂಡಿತ್ಯಪೂರ್ಣವಾದ ಮಾತುಗಳು. ಪಂಡಿತರು ಯಾರು ಗೊತ್ತಾ ನಿನಗೆ? ಯಾವ ಜ್ಞಾನಿಗಳು, ಯಾವ ಸ್ಥಿತಪ್ರಜ್ಞರು ಎಂದಿಗೂ ಕೂಡ ದುಃಖಿಸುವುದಿಲ್ಲ, ಕೊರಗುವುದಿಲ್ಲ. ಒಂದು ಬಂದದ್ದಾಗಲಿ, ಒಂದು ಬರದೇ ಇದ್ದದ್ದಾಗಲಿ, ಒಂದು ಬರಬೇಕು ಅನ್ನುವಂಥದ್ದಾಗಲಿ, ಒಂದು ಪಶ್ಚಾತ್ತಾಪ ಆಗಲಿ, ಒಂದು ಹರ್ಷಾತಿರೇಕವಾಗಲಿ, ಒಂದು ದುಃಖಾತಿರೇಕವಾಗಲಿ, ಇವು ಯಾವ ಅವರಲ್ಲಿ ಇರೋದಿಲ್ಲ. ಅವ್ರು ಯಾವತ್ತಿಗೂ ಕೂಡ ಸಮವಾಗಿ ಎಲ್ಲವನ್ನೂ ತೊಗೊಳ್ತಾರೆ. ಅದು ನೀನು ನೋಡಿದ್ರೆ ಪಂಡಿತನಿಗೆ ಮಾತಾಡ್ತೀಯ, ಅಳಬಾರದಕ್ಕೆ ದುಃಖಿಸಬಾರದಕ್ಕೆ ಕೊರಗಬಾರದಕ್ಕೆ ಕೊರಗ್ತಾ ಇದ್ದೀಯ ಅನ್ನುವ ಆ ಮಾತು ಇಲ್ಲಿ ಉಪನಿಷತ್ತಿನಲ್ಲಿ ರಿಪೀಟ್ ಮಾಡಿದಂಗೆ. ನ ಶೋಚತಿ, ಅವನು ಮತ್ತೆ ಎಂದೂ ನೋವಿಗೆ ಪಶ್ಚಾತ್ತಾಪಕ್ಕೆ ಒಳಪಡುವುದಿಲ್ಲ. ಭಾಷ್ಯ 117. ಸ್ವಪ್ನಾಂತಂ ಸ್ವಪ್ನಾಂತಂ ಸ್ವಪ್ನಮಧ್ಯಂ ಸ್ವಪ್ನಮಧ್ಯಂ ಸ್ವಪ್ನ ವಿದ್ಯೇಯಂ ವಿಜ್ಞೇಯಂ ಇತ್ತೇತತ್. ಸ್ವಪ್ನ ವಿಜ್ಞೇಯಂ ಇತ್ತೇತತ್. ತಥಾ ಜಾಗರಿತಾಂತಂ ಜಾಗರಿತಾಂತಂ ಜಾಗರಿತಮಧ್ಯಂ ಜಾಗರಿತಮಧ್ಯಂ ಜಾಗರಿತ ವಿಜ್ಞೇಯಂ ಚ ಜಾಗರಿತ ವಿಜ್ಞೇಯಂ ಚ. ಸ್ವಪ್ನಾಂತಂ ಜಾಗರಿತಾಂತಂ ಎರಡು ಸ್ವತಂತ್ರವಾದ ಶಬ್ದಗಳು. ಏನು ಅಂತ ತೋರಿಸ್ತಾವ ಅರ್ಥವನ್ನ? ಸ್ವಪ್ನ ಮಧ್ಯಂ. ಸ್ವಪ್ನಾಂತಂ ಅಂದ್ರೇನು? ಸ್ವಪ್ನ ಮಧ್ಯಂ. ಸ್ವಪ್ನ ಮಧ್ಯಂ ಅಂದ್ರೆ ಸ್ವಪ್ನದ ಒಳಗೆ ಅಂತ ಅರ್ಥ. ಸ್ವಪ್ನದ ಒಳಗೆ ತಿಳಿಯಬೇಕಾದದ್ದನ್ನೆಲ್ಲ ಸ್ವಪ್ನದ ಒಳಗೆ ತಿಳಿಯಬೇಕಾದ ಏನೇನು ವಿಷಯಗಳಿವೆಯೋ ಅವೆಲ್ಲ ವಿಷಯಗಳು ಸ್ವಪ್ನ. ಸ್ವಪ್ನ ಮಧ್ಯಂ ಸ್ವಪ್ನ ಅಂತ. ಅದೇ ರೀತಿ ಜಾಗರಿತ. ಜಾಗರಿತ ಅಂತಂದ್ರೇನು? ಜಾಗರಿತ ಮಧ್ಯಂ. ಜಾಗರಿತ ಮಧ್ಯಮ ಏನು? ಜಾಗೃತ ಅವಸ್ಥೆಯಲ್ಲಿ ಏನೇನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟೂ ವಿಷಯಗಳು. ಅವು ಸ್ವಪ್ನದ ವಿಷಯಗಳು, ಇವು ಜಾಗೃತದ ವಿಷಯಗಳು. ಸ್ವಪ್ನಾಂತಂ ಜಾಗರಿತಾಂತಂ ತಿಳಿದುಕೊಳ್ಳಬೇಕಾದ ವಿಷಯ. ಉಭೌ ಭಾಷ್ಯ ಉಭೌ ಸ್ವಪ್ನ ಜಾಗರಿತಾಂತೌ. ಇವೆರಡನ್ನು ಸೇರಿಸಿ ಸ್ವಪ್ನ ಜಾಗರಿತಾಂತೌ ಅಂತ ಇಲ್ಲಿ ಪ್ರಯೋಗ ಮಾಡಿದ್ದಾರೆ, ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಹೌದಾ? ಉಭೌ ಎರಡು ಸ್ವಪ್ನ ಜಾಗರಿತಾಂತೌ ಮಾಡಿ ಏನು ಹೇಳ್ತಾರೆ? ಏನ ಆತ್ಮನ ಅನುಪಶ್ಯತಿ ಲೋಕಃ ಇತಿ ಸರ್ವಂ ಪೂರ್ವವತ್. ಏನ ಇವೆರಡೂ ಎರಡೂ ಅವಸ್ಥೆಗಳ ಒಳಗೆ ಏನೇನು ವಿಷಯಗಳು ಅರಿಯಲ್ಪಡುತ್ತವೆಯೋ ಏನ ಏತರಿಂದ ಅರಿಯಲ್ಪಡುತ್ತವೆ ನೋಡಿ, ಏತರಿಂದ ಇವೆಲ್ಲವೂ ಅರಿಯಲ್ಪಡುತ್ತವೆ ನೋಡೋಣ. ಕಣ್ಣು ಅಲ್ಲಿ ವಸ್ತುವನ್ನು ನೋಡ್ತದೆ. ಏನು ಕಣ್ಣು ಅಂದರೆ ಅದೊಂದು ಕ್ಯಾಮರಾ. ಕ್ಯಾಮರಾ ವಸ್ತುವನ್ನು ನೋಡ್ತದೆ. ಜಡ ಸ್ವತಃ ಅದಕ್ಕೆ ಚೈತನ್ಯ ಇಲ್ಲ. ಹಾಗೆ ಈ ಕಣ್ಣಿಗೆ ಚೈತನ್ಯ ಬಂದದ್ದು ಎಲ್ಲಿಂದ? ಅವಾಗ ಮನಸ್ಸು. ಹೀಗೆ ಮನನಾಗ್ಬೇಕು ಯೋಗೀಶ. ಇದೇನೋ ಇದೇನು ಇದೇನು ಇದೇನು ಇದೇನು, ಇದಕ್ಕೆ ಚೈತನ್ಯ ಉಂಟ ಇಲ್ಲ, ಇದಕ್ಕೂ ಚೈತನ್ಯ ಇಲ್ಲ, ಇದು ಜಡ. ಮನಸ್ಸು ಕೂಡ ಜಡ, ಬುದ್ಧಿ ಕೂಡ ಜಡ, ಅಂತಃಕರಣವೂ ಜಡ. ಇವುಗಳಲ್ಲಿ ಸೇರಿಕೊಂಡು ನಾನು ನಾನು ಎಂದು ವ್ಯವಹರಿಸ್ತಾ ಇದ್ದಾನಲ್ಲ ಜೀವ, ಅವನು ಜಡ. ಹಾಗಾದರೆ ಯಾರ ಎಚ್ಚರದಲ್ಲಿ ಇವೆಲ್ಲವೂ ಕೂಡ ಅರಿಯಲ್ಪಡುತ್ತಾ ಇವೆ? ಯಾರ ಎಚ್ಚರದಲ್ಲಿ? ಏನ ಆತ್ಮನ ಅನುಪಶ್ಯತಿ ಲೋಕ, ಯಾರ ಎಚ್ಚರದಲ್ಲಿ ಇವೆಲ್ಲವೂ ಅರಿಯಲ್ಪಡುತ್ತಾ ಇವೆಯೋ ಆ ನಾನೇ ಆತ್ಮ. ಅದು ಆತ್ಮ, ಆ ಆತ್ಮ ನಾನು. ಹೇಳಿದೆ ನಿಮಗೆ, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸಾಧನ, ಫಾಲಿಂಗ್ ಬ್ಯಾಕ್. ನಮ್ಮೇಲೆ ನಾವೇ, ನಮ್ಮೇಲೆ ನಾವೇ, ನಮ್ಮೇಲೆ ನಾವೇ, ನಮ್ಮಷ್ಟಕ್ಕೆ ನಾವೇ. ನಾನು ನನ್ನಂತೆ ನಾನು ಮಾತ್ರವಾಗಿ ಉಳಿಯುವುದೇ ಆತ್ಮಜ್ಞಾನ. ನಾನು ಶರೀರ ಆಗಿ ಉಳಿದ್ಬಿಟ್ಟೆ ಅಂತಂದ್ರೆ ನಾನು ಪುರುಷ ಅನ್ಸ್ಕೊತೀನಿ, ಸ್ತ್ರೀ ಅನ್ಸ್ಕೊತೀನಿ. ನಾನು ಮಕ್ಕಳನ್ನು ಅವಲಂಬಿಸ್ಬಿಟ್ಟೆ ತಂದೆ ತಾಯಿ ಅನ್ಸ್ಕೊತೀನಿ. ನಾನು ಇನ್ನೇನನ್ನು ಅವಲಂಬಿಸಿದೆ? ನಾನು ನಾನು ಮಾತ್ರವಾಗಿ ಅವಲಂಬಿಸಿದಂದ್ರೆ ನನ್ನಲ್ಲೇ ನಾನು ಇದ್ದದ್ದೇ ಆದರೆ, ಅರ್ಥಾತ್ ಆ ನಾನುವಿಗೆ ಇನ್ನೇನನ್ನೂ ಜೋಡಿಸದೇ ಇದ್ದರೆ, ಇನ್ನೇನನ್ನೂ ಸೇರಿಸದೇ ಇದ್ದರೆ, ಏನೂ ಸೇರಿಸ್ಬೇಡ, ಅದು ಆತ್ಮ. ಅದು ನಿನ್ನ ಬಗ್ಗೆ ಇರುವಂತಹ ರಿಯಾಲಿಟಿ, ಅದು ನಿನ್ನದೇ ಆದಂತಹ ಸಹಜತೆ. ಸೂರ್ಯನ ಸಹಜತೆ ಹೇಗೆ ಬೆಳಕೋ, ಬೆಂಕಿಯ ಸಹಜತೆ ಹೇಗೆ ಶಾಖವೋ, ನಿನ್ನ ಸಹಜತೆ ಇರೋದು ಅದೇ ಸತ್. ನಿನ್ನ ಸಹಜತೆ ಅರಿವು ಅದೇ ಚಿತ್. ನಿನ್ನ ಸಹಜತೆ ಇವೆಲ್ಲ ತಿಳಿಯದೇ ಇದ್ದರಿಂದಾಗಿ ಇನ್ನೇನೇನನ್ನೋ ನಾನು ನಾನು ಅನ್ಕೊಳ್ಳಿಕ್ ಶುರು ಮಾಡಿದೆ. ಗಾರ್ಬೇಜ್ ಪಿಕ್ಕರ್ಸ್ ಅಂತಿರುತ್ತೆ, ಬೆಳಿಗ್ಗೆ ಬರ್ತಾರೆ ಐದೂವರೆ ಹುಬ್ಬಳ್ಳಿಯೊಳಗೆ, ಐದೂವರೆ ಆರು ಗಂಟೆ ಬಂದ್ಬಿಡ್ತಾರೆ. ಅವ್ರು ಟೋಳಿ ಟೋಳಿನೇ ಬರ್ತದೆ, ಗುಂಪು ಗುಂಪು ಬರ್ತದೆ. ಸಣ್ಣ ಸಣ್ಣ ಹುಡುಗರು 10-12 ವರ್ಷ 14 ವರ್ಷ ಹುಡುಗರು, ಹೆಣ್ಣು ಗಂಡೆಲ್ಲ ಬರ್ತಾರೆ. ಒಂದು ಹರಕ ಚೀಲ ಹಿಂಗೆ ಹೆಗನ್ನು ಹಾಕ್ಕೊಂಡಿದ್ದೆ, ನೀ ಅಲ್ಲಿ ಹೋಗ, ನೀ ಇಲ್ಲಿ ಹೋಗ, ನೀ ಅಲ್ಲಿ ಹೋಗ ಅಂತ ಹಂಚ್ಕೊಳ್ತಾರೆ. ಹಂಚಿಕೊಂಡು ಎಲ್ಲ ಇದು 2-3 ತಾಸು ತಿರುಗಾಡಿ ತಿರುಗಾಡಿ ತಿರುಗಾಡಿ ಎಲ್ಲ ಮಾಡಿ ಅವರಿಗೆ ಸಾಕು ಅಂತ ಯಾವಾಗ ಅನಿಸ್ತಂದ್ರೆ ಆ ಭಾರ ಆತು ಅಂದ್ರೆ ಸಾಕು ಅನಿಸ್ತದೆ ಅವ್ರಿಗೆ. ಮತ್ತು ಅವ್ರದ್ದು ಅಂಗಡಿ ಟೈಮ್ ಒಂದಿರ್ತದೆ, ಅಷ್ಟರೊಳಗು ಇದು ಹಾಕ್ಬೇಕು ಅವ್ರು. ಅವ್ರು ಕಿಲೋ ಮೇಲೆ 1-2 ರೂಪಾಯಿ ಹಿಂಗೆ ಕಿಲೋ ಅಂತ ತಗೋತಾರೆ. ಎಲ್ಲ ನಂಬರ್ 2 ವ್ಯವಹಾರ ನೋಡಿ, ಎಲ್ಲ ನಂಬರ್ 2 ಪ್ಲಾಸ್ಟಿಕ್, ಅಲ್ಯೂಮಿನಿಯಮ್, ಕಾಪರ್, ಗೋಲ್ಡ್ ಎಲ್ಲ ನಂಬರ್ 2. ಎಷ್ಟು ನಂಬರ್ 1 ಅಂತ ತೋರಿಸಿದ್ರು ಕೂಡ ಎಲ್ಲೋ ಒಂದು ಪೈಸಾ ನಂಬರ್ 1 ತೋರಿಸಿರ್ತಾರೆ. ಎಲ್ಲ ನಂಬರ್ 2 ವ್ಯವಹಾರನ ನಂಬರ್ 2. ಏ ಇಷ್ಟು ಇಷ್ಟು ಕಚ್ಚಾ ಪದಾರ್ಥ ತಂದು ಕೊಟ್ಟಿವಿ ನಿಮಗೆ, ರಾ ಮಟೀರಿಯಲ್, ಇದಕ್ಕೆ ಬಿಲ್ ಕೊಡೋದು ಏನು ಕೊಡ್ತಾನ, ಕಸ ಅರ್ಜಿಕೊಂಬ ಏನ್ರಿ ಎಲ್ಲರೂ ಕೊಡ್ತಾನ ಬಿಲ್ಲವ ಅಂದ್ಮೇಲೆ ಅದರಿಂದ ವಾಪಸ್ ನೀವು ಪ್ಲಾಸ್ಟಿಕ್ ಥ್ರೆಡ್ ಮಾಡಿದ್ರು ಅಂದ್ಕೊಳ್ಳಿ, ಬಂಡಲ್ ರೆಡಿ ಆಯ್ತು, ಇದೇ ಪ್ಲಾಸ್ಟಿಕ್ ಥ್ರೆಡ್ ಅದರಿಂದ ಮಾಡಿದ್ದು, ಅದು ರೆಡಿ ಆಯ್ತು ಅಂದ್ಕೊಳ್ಳಿ, ಅದನ್ನ ನೀವು ಕೊಂಡ್ಕೊಂಡ್ರಿ ಹೌದಾ, ನಾವು ನಿಮ್ಮ ಹಣ ಕೊಡ್ತೀವಿ. ಈಗ ಅವ ಬಿಟ್ಕೊಡ್ಬೇಕಿಲ್ಲ, ಅವ ಯಾಕೆ ಕೊಡ್ತಾನ, ಅವ ಯಾಕೆ ಕೊಡ್ತಾನ, ಕಚ್ಚಾ ಪದಾರ್ಥಕ್ಕೆ ಅವ ಏನು ಬಿಲ್ ತೊಗೊಂಡಿಲ್ಲ. ಈಗ ನೀವು ಫಿನಿಶ್ಡ್ ಗೂಡ್ಸ್ ಕೊಡ್ತಾನೆ, ಎಲ್ಲಿಂದ ಕೊಡ್ತಾನ, ನೀವು ಪ್ರಶ್ನೆ ಕೇಳ್ತೀರಿ. ಆಮೇಲೆ ಈ ಫಿನಿಶ್ಡ್ ಗೂಡ್ಸ್ ಕೊಟ್ಟಿಲ್ಲ, ಈಗ ನೀವು ಹೆಂಗೆ ತಯಾರು ಮಾಡಿದ್ರಿ ಅಂತ ಹೇಳ್ತೀರಿ. ಅವಾಗ ನಾ ಹೇಳ್ಬೇಕಾಗ್ತದೆ, ನಾ ಇಂಥ ಪದಾರ್ಥ ತಯಾರು ಮಾಡಿದೆ ಅಂತ ಹೇಳ್ಬೇಕಾಗ್ತದೆ. ಆ ಪದಾರ್ಥಕ್ಕೆ ಎಲ್ಲದ ಅಕೌಂಟ್ ಅಂತ ಹೇಳ್ತೀರಿ, ಎಲ್ಲಿ ಅಕೌಂಟ್, ಅವ ಏನು ತೋರಿಸ್ತಾನೆ, ಅವ್ರು ಹೊರಗೆ ಅದ ನೋಡ್ರಿ ಅಂತ ತೋರಿಸ್ತಾನೆ, ಏನು ಹೊರಗೆ ತಿಪ್ಪಿ ಅದನ್ನು ಬಿಟ್ಟು ಆಯ್ತು. ಕೇಳಿ ಭಾರಿ ಮಜಾ ಅದ, ನಕ್ಕದ್ದೇನ ಭಾರಿ ಚಂದ. ನೀವು ಈಗ ಮುಂದೆ ಕೇಳ್ರಿ, ಗಾರಿ ಪಿಕ್ ಬೇರೆ ಯಾರು ಅಲ್ಲ, ನಾವೆಲ್ಲ ಗಾರಿ ಮಗ ಆಗಿರ್ಲಿ, ಮಗಳಿರ್ಲಿ, ಮೊಮ್ಮಕ್ಕಳಿರ್ಲಿ, ಮನೆಯಾಗಿರ್ಲಿ, ಅಪಾರ್ಟ್ಮೆಂಟ್ ಇರ್ಲಿ, ಆಶ್ವತ್ ಆಶ್ವತ್ ಗಬ್ಬ ಹಾಕೋತ ಹೋಗ್ರ ನಾನು. ಅದ ಸಾಯಿತ ಅನ್ಕಂದ ಭಯಂಕರ ಪಾರ ಆಗಿಬಿಡ್ತದೆ. ಪರಮಾತ್ಮ ನೀನ ದಾಟ್ಸಪ್ಪ, ಹೆಂಗಾದ್ರೆ ಪಾರ್ ಮಾಡಪ್ಪ, ಹೋಗಿ ಮುಳುಗ್ಬೇಕಾಕೆ, ಆಮೇಲೆ ಪರಮಾತ್ಮನ ಪಾರ್ ಮಾಡಂತ ಕೇಳ್ಕೋಬೇಕಾಕೆ. ಹೇಳ್ರಿ ಹೇಳ್ತಾರೆ, ಏನ ಆತ್ಮನ ಅನುಪಶ್ಯತಿ ಲೋಕ ಇತಿ ಸರ್ವಂ ಪೂರ್ವತ. ಪೂರ್ವತ ಅಂದ್ರೆ ಈ ಮುಂಚಿತವಾಗಿ ನಾವು ಜಿಜ್ಞಾಸ ಮಾಡಿದ ಹಾಗೆ ಆ ಆತ್ಮನೇ ನಾನು ಅಂತ ನೀವು ನಿಶ್ಚಯಿಸ್ಕೋತಕ್ಕದ್ದು. ತಂ ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ಅವಗಮ್ಯ ಆತ್ಮಭಾವೇನ ಸಾಕ್ಷಾತ್ ಅಹಮಸ್ಮಿ ಪರಮಾತ್ಮ ಇತಿ ಧೀರಃ ನ ಶೋಚತಿ. ಮಹಾಗಯಾನ ಹಾರಿಸ್ಬಿಡ, ಸಂಸ್ಕೃತವಾಗಿದೆ, ಕನ್ನಡದವ್ರು ಹಾರಿಸ್ಬಿಟ್ಟಿಲ್ಲ ನೋಡ್ರಿ. ಧೀರಹ ಧೀರಹ ಶೋಚ ಯಾ, ಮತ್ತಾರು ಕನ್ನಡ ಏನು ನ ಶೋಚತಿದೆ ಬರ್ತು ಅಲ್ಲ, ಮಂತ್ರದಲ್ಲಿದೆ. ಧೀರಃ ನ ಶೋಚತಿ ತಮ್ಮ ಅಂತಂ ವಿಭುಂ. ಆ ಪ್ರಕಾರವಂತಹ ಅತ್ಯಂತ ಹಿರಿಯದಾದಂತಹ, ವ್ಯಾಪಕವಾದಂತಹ, ಹೆಚ್ಚಿನದಾದಂತಹ, ಸೂಕ್ಷ್ಮವಾದಂತಹ, ಕೇವಲ ಚೈತನ್ಯ ಮಾತ್ರವಾದಂತಹ, ಸದಾ ಇರುವಿಕೆಯಿಂದ ಕೂಡಿದಂತಹ ಆತ್ಮಾನಂ ಮತ್ವಾ ತಿಳಿದವರಾಗಿ. ಹೇಗೆ ತಿಳಿದಿದ್ದಾರೆ, ಸಾಕ್ಷಾತ್ ಆತ್ಮಭಾವೇನ, ಅದು ನಾನೇ ಎಂದು ಅವನು ತಿಳಿದಿರ್ತಾನೆ. ಆ ತಿಳುವಳಿಕೆ ಹೇಗಿರ್ತದೆ, ಅಹಮಸ್ಮಿ ಪರಮಾತ್ಮ, ಅಹಮಸ್ಮಿ ಪರಮಾತ್ಮ, ಆ ಈಶ್ವರ ಆ ಆತ್ಮನು ನಾನೇ ಅನ್ನುವ ಭಾವದಿಂದ, ಜ್ಞಾನದಿಂದ ಕೂಡಿದವನಾಗಿದ್ದರಿಂದಾಗಿ ನ ಶೋಚತಿ ಧೀರಃ, ಧೀರನು ಎಂದು ದುಃಖಿಸುವುದಿಲ್ಲ. ಯಯಿಮಂ ಮಧ್ವದಂ ವೇದ ಯಯಿಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕಾತ್ ಆತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತಭವ್ಯಸ್ಯ ಈಶಾನಂ ಭೂತಭವ್ಯಸ್ಯ ತದೋ ವಿಜುಗುಪ್ಸತಿ ತದೋ ವಿಜುಗುಪ್ಸತಿ ಯಯಿಮಂ ಮಧ್ವದಂ ವೇದ ಯಯಿಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕಾತ್ ಆತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತಭವ್ಯಸ್ಯ ಈಶಾನಂ ಭೂತಭವ್ಯಸ್ಯ ತತೋ ವಿಜುಗುಪ್ಸತಿ ತತೋ ವಿಜುಗುಪ್ಸತಿ ಈತದ್ವೈತತ್ವೇನ. ವಿಜುಗುಪ್ಸತೆ ನ ಬೇಕ್ರಿ ಏನ್ರಿ ಈಶಾನಂ ಓಕೆ ಎಲ್ಲ ಒಂದ್ ಕಡೆ ನ ಇಡ್ರಿ ಇಲ್ಲಿ ನನ ಇಲ್ಲ ಯಾಕಂದ್ರೆ ನಂಜ್ ಒಳ್ಳೇದಲ್ಲ ಅಂತ ಅದು ಗೊತ್ತಾಗಿದೆ ನಂಜ್ ಪ್ರತ್ಯಯ ಅದು ಬೇಡ ಅಂತೇಳಿ ವರ್ಜ್ಯ ನಂಜ್ ಪ್ರತ್ಯಯ ಸಂಸ್ಕೃತ ಒಳಗೆ ಯಾವತ್ತು ವರ್ಜ್ಯ ಅದು ಹೌದಾ ಅದ್ರೊಳಗೆ ಇದೆಯಾ ಆ ಪುಟನ ಹರಿಸ್ಬಿಟ್ಟು ಇದೆ ಇದು 2000 ಇಲ್ಲ ಸಾರಿ ಇಲ್ಲ 2014 ಇದು 14 ಮಿಸ್ಟೇಕ್ ಆಗಿದೆ ಎರಡು ಸಾವಿರದ 2007 ಏನು ಮಿಸ್ಟೇಕ್ ಆಗಿಲ್ಲ 2014 ಮಿಸ್ಟೇಕ್ ಆಗಿದೆ ಎರಡು ಸಾವಿರದ 14 ಅಂದರೆ ಸುಬ್ರಾಯ ಭಟ್ರು ಸುಬ್ರಾಯ ಶರ್ಮ ಭಟ್ರದ ಸುಬ್ರಾಯ ಶರ್ಮ ಬಿಟ್ಟು ಹೋದ ಮೇಲೆ ಇದು ಪ್ರಿಂಟ್ ಆಗುತ್ತೆ ಹಿಂಗಾಗಿ ಎಷ್ಟು ಮಿಸ್ಟೇಕ್ಸ್ ಆಗಿದೆ ಸುಬ್ರಾಯ ಶರ್ಮ ಇದ್ದಾಗ ಕ್ಲೀನಾಗಿ ಅವರು ಮಾಡ್ತಾ ಇದ್ರು ಅಲ್ಲ ಹಂಗೆ ನಾವು ಅನ್ಕೋಬೇಕಿದೆ ಇಬ್ಬರಿಗೂ ಹೊಡ್ತಾ ಬಿದ್ದಿದೆ ಹಳೆಯಬ್ಬರು ಮಠಕ್ಕೂ ಹೊಡ್ತಾ ಬಿದ್ದಿದೆ ಅವರ ಜೀವನಕ್ಕೂ ಹೊಡ್ತಾ ಬಿದ್ದಿದೆ ಓಕೆ ನೋಡೋಣ ಇಮಂ ಮಧ್ವದಂ ವೇದ ಯಹ ಯಾರೇ ಆಗಿರಲಿ ಇಮಂ ಮಧ್ವದಂ ವೇದ ಮಧ್ವದಂ ಮಧ್ವದಂ ಅಂದರೆ ಈ ಜೇನುತುಪ್ಪದ ರುಚಿಯನ್ನು ಆನಂದಿಸುವವರಿಗೆ ಮಧ್ವದಂ ಅಂತ ಕರೀತಾರೆ ಜೇನುತುಪ್ಪದ ಆನಂದ ಏನು ಜೇನುತುಪ್ಪದ ಆನಂದ ಕರ್ಮದ ಫಲ ಕರ್ಮದ ಫಲವನ್ನು ಆನಂದಿಸುವರು ಕರ್ಮದ ಫಲವನ್ನು ಆನಂದಿಸುವರು ಅಂದ್ರೆ ಯಾರು ಸಂಸಾರಿಗಳು ಸಂಸಾರಿಗಳು ಮಧ್ವದಂ ಆತ್ಮಾನಂ ಇವರು ಈ ಆತ್ಮನನ್ನ ಕರ್ಮದ ಫಲವನ್ನು ಭೋಗಿಸುವವನು ಅಂತ ನಿಶ್ಚಯಿಸಿಕೊಂಡವರು ಅಜ್ಞಾನಿಗಳು ಅಂತ ಅರ್ಥ ಜೀವಾತ್ಮರು ಅಂತ ಅರ್ಥ ಇವರಿಗೆ ಆತ್ಮ ಎಷ್ಟು ಎಷ್ಟು ಸಮೀಪಿದ್ದಾನೋ ಎಷ್ಟು ದೂರಿದ್ದಾನೋ ಕರ್ಮ ಫಲವನ್ನು ಅನುಭವಿಸುವರು ಇವರಿಗೆ ಆತ್ಮ ಸ್ವರೂಪವೇ ಆತ್ಮ ಆಗಿದ್ದರೂ ಅತಿ ದೂರ ಇದ್ದ ಅವರೇ ಆ ಅಜ್ಞಾನಿಗಳೇ ಗುರು ಉಪದೇಶದಿಂದ ಪ್ರಮಾಣದಿಂದ ಆತ್ಮನು ಅತ್ಯಂತ ಸಮೀಪವೇ ಇದ್ದಂತಹ ಸಮಸ್ತ ಸೃಷ್ಟಿಗೆ ಒಡೆಯನಾದಂತಹ ಈಶಾನಂ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಿಗೆ ಒಡೆಯನಾದಂತಹ ಆ ಪರಮಾತ್ಮನು ತಾನೇ ಅನ್ನುವುದನ್ನ ಯಾವಾಗ ಗುರುತಿಸ್ತಾನೋ ತತಃ ನ ವಿಜುಗುಪ್ಸತಿ, ಅವನು ಮತ್ತೆ ಎದ್ದು ತಾನು ತನ್ನನ್ನು ತಾನು ಕಾಪಾಡಿಕೊಳ್ಳಲಿಕ್ಕೆ ಇಚ್ಛಿಸುವುದಿಲ್ಲ. ಕಾಪಾಡಿಕೊಳ್ಳಲಿಕ್ಕೆ ಯಾರು ಇಚ್ಛಿಸ್ತಾರೆ? ಯಾರಿಗೆ ಭಯ ಇದೆ. ಭಯ ಯಾರಿಗಿರ್ತದೆ? ಭಯಗಳಲ್ಲಿ ಅತಿ ದೊಡ್ಡ ಭಯ ಮರಣದ ಭಯ. ಭಯ ಯಾರಿಗಿರ್ತದೆ? ನಾನು ಸಾಯ್ತೀನಿ ಅನ್ನೋರಿಗೆ ಭಯ ಜಾಸ್ತಿ ಇರ್ತದೆ. ಈಗ ನಾನು ಸಾಯ್ತೀನಿ ಅನ್ನುವಂಥದ್ದು ಇದು ಸತ್ಯ ಅಲ್ಲ, ನನಗೆ ಸಾವೇ ಇಲ್ಲ ಅಂತ ನಿಶ್ಚಯಿಸಿಕೊಂಡಂತಹ ಆತ್ಮನಿಗೆ ಭಯ ಯಾತದ್ದು? ಅದಕ್ಕೆ ಸ್ವಾಮೀಜಿ ಗುರುಮಂದಿರದ ಒಂದು ಹುಲಿ ಬಿಟ್ಟು ನೋಡ್ಬೇಕು, ಭಯ ಬೀಳುತ್ತಿರೋ ಯಾಕಂದ್ರೆ ಹುಲಿ ಬಾಯಿಗೆ ಸಿಕ್ಕನದ ಬೋವ ಅವ ಕಂಪೌಂಡ್ ಹತ್ತಿ ಒಳಗೆ ಚಿಗಿದಕ್ಕೆ ಅದು ಹುಲಿನ ಗಾಬರಿ ಆಗ್ಬಿಡುತ್ತೆ. ಏನು ಮಾಡಿ ಸುಮ್ಮನೆ ಹುಡುಕೋದಿರ್ತದೆ, ಇದು ಏನು ಬಂತು ವಿಚಿತ್ರ ಪ್ರಾಣಿ, ಎಲ್ಲಿಂದ ಬಂತು, ಇಲ್ಲಿ ಯಾಕೆ ಬಂತು, ಅದಕ್ಕೆ ತಲೆ ಕೆಟ್ಟೋದು. ಅದಕ್ಕೆ ಮುಂದೆ ಕಥೆಗಳವೆಲ್ಲ, ಅದು ಬದುಕಿಸೋ ಪ್ರಯತ್ನ ಮಾಡ್ತು, ಅದು ಎಳ್ಕೊಂಡು ಹೋಗ್ತು, ಅದು ತಿನ್ನಲಿಲ್ಲ, ಅವ್ ಮುಂದೆ ಕಥೆಗಳವ, ಯಾರು ಕಂಡವರಲ್ಲ ನೋಡಿದವರಲ್ಲ ಏನಿಲ್ಲ. ವರ್ಷ ಅದಷ್ಟೇ, ಅದು ನಿಂತದ್ದು ಮುಂದೇನಾಯ್ತು ಅನ್ನೋಂಥದ್ದು ಅದು ಕತೆ ಮಾಡಿರ್ತ. ಸೊ ಈ ಭಯರಹಿತ ಅನ್ನೋಂಥ ಈ ಸ್ಥಿತಿ ಇದೆಯಲ್ಲ, ಏನು ಅಂದರೆ ಜ್ಞಾನದಲ್ಲಿ ನನಗೆ ಸಾವಿಲ್ಲ ಅನ್ನೋದು ಸ್ಪಷ್ಟ ಇದೆ. ಶಾರೀರಿಕ ಸಾವಿದ್ದೇ ಇರ್ತದೆ, ಅದು ಹುಲಿಯಿಂದಾಗಿರ್ಬೋದು, ಅದು ಸಿಂಪಲ್ ಆಪರೇಷನ್ದಿಂದಾಗಿರ್ಬೋದು, ಕಾಂಪ್ಲಿಕೇಟೆಡ್ ಆಪರೇಷನ್ದಾಗಿರ್ಬೋದು, ಶರೀರ ಇದು ನಾಶವಾಗ್ತದೆ ಅನ್ನುವಂಥದ್ದು ಇದು ಸ್ಪಷ್ಟ. ಆದರೆ ಶರೀರ ನಾಶವಾಗ್ತಿದ್ರ ಅರ್ಥ ನನಗೆ ನಾಶ ಇದೆ ಅನ್ನುವಂಥದ್ದು ಇಲ್ಲ. ನನಗೆ ನಾಶ ಇಲ್ಲ ಇದರರ್ಥ ನನ್ನನ್ನು ನಾನು ಪರೀಕ್ಷಿಸ್ಕೋಬೇಕು ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಇದು ಕ್ಲಿಯರ್ ಇರಬೇಕು. ತತಃ ನ ವಿಜ ಇದ್ದ, ಆದ್ದರಿಂದ ಅವನು ಮತ್ತೆ ಎಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ. ಏತದ್ವೈತತ ಅದೇ ಈ ಆತ್ಮನು, ಆ ಆತ್ಮನೇ ನೀನು. ಓಕೆ, ನಾಳೆ ನೋಡೋಣ. ಭಾಷೆ ಬಿಸಿಲು ಜಾಸ್ತಿ ಆಗ್ತದೆ. ಓ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.